मकान बनाते समय लापरवाही भूकंप में महंगी पड़ सकती है। भूकंप से ईंट या पत्थर की चुनाई वाले मकान में दरारें ना आए, इसलिए आप लिंटल और प्लिंथ लेवल पर और जोन 5 के मकान में सिल लेवल पर भी भूकंप पट्टियां लगवाएं। हर कोने और जोड़ पर खड़े सरिये लगवाएं। घर सुरक्षित तो आप सुरक्षित। आपके हित में तत्पर NDMA। Life is about to change, eh? No more entertainment nidde, no more late night movies, no more parties with friends. ನೀನು ಸರಿಯಾಗಿ ಹೇಳಿದೆ. ಇದರ ಫ್ಯೂಚರ್ ಗಾಗಿ ಇನ್ನು ನೋ ಮೋರ್ ಹಾಲಿಡೇಸ್, ನೋ ಮೋರ್ ಶಾಪಿಂಗ್ ಮತ್ತೆ ನೋ ಮೋರ್ ದುಂದು ವೆಚ್ಚ. ಆದ್ರೆ ಇದರ ಫ್ಯೂಚರ್ ಆಲ್ರೆಡಿ ಸೆಕ್ಯೂರ್ ಇದ್ದಿದ್ರೆ ರಿಯಲಿ ಅದು ಡ್ಯಾಡಿ ಆಗಿದ್ಯಾ? ದೇವದಾಸ್ ಅಲ್ಲ, ಎಲ್ಲವನ್ನು ಬಿಡ್ತೀನಿ, ಹಾಲಿಡೇ ಬಿಟ್ಬಿಡ್ತೀನಿ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲವೂ ಆಮೇಲೆ. ಕ್ಯೂಟ್ ನೆಂಟರಿಗಿಂತ ಮೊದಲು LIC. ಈಗ ಕೇಳಿ ಮೇಘ ಸಂದೇಶ ಸರಣಿಯ 567ನೇ ಸಂಚಿಕೆ. ಪ್ರಸ್ತುತಪಡಿಸುವವರು ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರದ ಬಗ್ಗೆ ನಾವು ನೋಡೋದಾದ್ರೆ ಇದು ನಮಗೆಲ್ಲರಿಗೂ ಸಮಾಧಾನ ಕೊಡುವಂತಹ ವಾರ ಆಯಿತು ಅಂತ ಹೇಳಬಹುದು. ಸ್ವಲ್ಪ ಸ್ವಲ್ಪ ನಮಗೆ ಈ ವಾರದಿಂದ ಸಮಾಧಾನ ಸಿಕ್ಕಿದೆ. ನಾವು ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ, ಈ ವಾರ ಈ ತರ ವಾತಾವರಣ ಇರಬಹುದು ಅಂಥೇಳಿ. ಬಹುತೇಕ ಮಿಶ್ರ ವಾತಾವರಣ ಇರಬಹುದಾಗಿತ್ತು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ನಡು ನಡುವ ಮಳೆ, ಇಂಥ ಒಂದು ವಾತಾವರಣದ ಸಂದರ್ಭದೊಳಗೆ ನಾವು ಇದನ್ನೇ ನಿರೀಕ್ಷೆ ಮಾಡಿದ್ವಿ. ತಜ್ಞರು ಅದನ್ನು ಹೇಳಿದ್ರು, ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ಅದ. ಹಿಂದಿನ ವಾರಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾಲ್ಕನೇ ಒಂದು ಭಾಗದಷ್ಟು ಮಾತ್ರ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದು, ಅದೇ ಪ್ರಕಾರ ವಾತಾವರಣ ವರ್ತನೆ ಮಾಡ್ಯದ ಅಂತ ಹೇಳಬಹುದು. ಅಲ್ಲಲ್ಲಿ ಮಳೆ ಆಗಿದ್ದು ಕೂಡ ನಮ್ಮ ಗಮನಕ್ಕೆ ಬಂದದ. ಆದ್ರೆ ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ಮಳೆ ಕೂಡ ಆಯಿತು ಅಂತ ಹೇಳಬಹುದು. ಆದ್ರೆ ಇನ್ನೊಂದು ಬಿಸಿಲಿನ ಒಂದು ವಾತಾವರಣ ಬಹಳ ಕಡಿಮೆ ಅನ್ನುವಂತಹ ವಿಚಾರ ಕೂಡ ಇತ್ತು. ತಮಗೂ ಕೂಡ ಅದು ಅನುಭವಕ್ಕೆ ಬಂದಿರಬಹುದು. ಮೋಡಗಳಿದ್ದು ಮಳೆ ಬರ್ತಾ ಇತ್ತು, ಆ ನಂತರ ಮೋಡ ಮುಸುಕಿದಂತಹ ವಾತಾವರಣ ಕೂಡ ನಾವು ನೋಡಿದ್ವಿ. ಯಾಕಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿ ಒಳಗೆ ವಾಯುಭಾರ ಕುಸಿತ ಏನಾಗಿತ್ತು. 7ನೇ ತಾರೀಕು ಆದಂತಹ ವಿಚಾರವನ್ನ ನಮ್ಮ ಹವಾಮಾನ ತಜ್ಞರು ನಮ್ಮ ಗಮನಕ್ಕೆ ತಂದಿದ್ರು, ಭಾರತೀಯ ಹವಾಮಾನ ಇಲಾಖೆಯವರು. ಅದರ ಪರಿಣಾಮವಾಗಿ 12-13 ತನಕನೂ ನಮ್ಮ ಭಾಗದ ಪ್ರದೇಶಗಳಲ್ಲಿ ಸ್ವಲ್ಪ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಅದರ ಜೊತೆಗೆ ಹಗುರವಾದಂತಹ ಒಂದು ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದು ಅಂತ ಹೇಳಿದ್ರು. ಅದರ ಜೊತೆಗೆ ಎಲ್ಲೋ ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ವಿಚಾರವನ್ನು ಕೂಡ ಅವರು ನಮಗೆ ತಿಳಿಸಿದ್ರು. ಅದೇ ರೀತಿಯಾಗಿ ಕೆಲವು ಕಡೆ ಆಗ್ಯದ, ಇನ್ನು ಕೆಲವು ಕಡೆ ಬಹುತೇಕ ಪ್ರದೇಶಗಳಲ್ಲಿ ನಾವು ಅಂದ್ಕೊಂಡಂತಹ ವಾತಾವರಣ ಇದ್ದಿದ್ರಿಂದ ನಮಗೆ ಒಂದು ಸಮಾಧಾನ ಕೊಡುವಂತಹ ವಾರ ಅಂತೇಳಿ ಹೇಳಬಹುದು. ಆದರೂ ಕೂಡ ಇದು ಸಾಕಾಗಂಗಿಲ್ಲ, ಇಂಥ ಒಂದು ವರ್ತನೆ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ಇರಬೇಕು ಅನ್ನುವಂತಹ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಿ. ಎಲ್ಲಿ ಬಹಳ ಮಳೆಯಾಗ್ಯದ ಅಲ್ಲಿ ಭೂಮಿ ಹದಕ್ಕೆ ಬರಬೇಕು ಅಂತಂದ್ರೆ ಟೈಮ್ ಹಿಡಿತದ. ಬಹುತೇಕ ಒಂದು 15-20 ದಿವಸ ಮಳೆ ಬರಲಿಲ್ಲ ಅಂತಂದ್ರೂ ಕೂಡ ನಡೀತದ. ಈಗಂತೂ ಬೆಳೆಗಳು ಚಲೋ ಅದಾವ, ಏನು ನೀರು ನಿಂತು ಸಮಸ್ಯೆ ಆಗ್ಯದ, ಅದನ್ನ ನಾವು ಹೋಗಲಾಡಿಸಬೇಕು ಅಂತಂದ್ರೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಒಳ್ಳೆ ಬಿಸಿಲಿನ ವಾತಾವರಣ ಇತ್ತು, ಹೊರಪಿತ್ತು ಅಂತಂದ್ರೆ ತನ್ನಷ್ಟು ತಾನೇ ಒಂದು ಹದಕ್ಕೆ ಬರುವಂತಹ ಒಂದು ಸಾಧ್ಯತೆಗಳು ಜಲ್ದಿ ಆಗ್ತಾವ ಅನ್ನುವಂತಹ ಅನುಭವ ತಮ್ಮೆಲ್ಲರದು. ಅದೇ ರೀತಿಯಾಗಿ ನಾವು ಈ ಸಲ ಅದನ್ನೇ ನಿರೀಕ್ಷೆ ಮಾಡೋಣ, ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ಇರಲಿ ಅಂತೇಳಿ. ವಾತಾವರಣ ಕೂಡ ಹಂಗೆ ಇರಬಹುದು ಅಂತ ಅನಿಸ್ತದ. ಅದನ್ನ ಮುಂದಿನ ಕೆಲವು ಕ್ಷಣಗಳಲ್ಲಿ ನಾವು ತಮಗೆ ಹೇಳ್ತೀವಿ ಯಾವ ರೀತಿ ವಾತಾವರಣ ಇರುತ್ತದೆ ಅಂತೇಳಿ. ಆದರೂ ಕೂಡ ಏನು ಹಿಂದೆ ಇಲ್ಲಿ ತನಕ ನಾವು ತಿಂಗಳಾನುಗಟ್ಟಲೆ ಮಳೆಯನ್ನು ಅನುಭವಿಸಿದೇವಲ್ಲ, ಅಂಥ ಮಳೆಯೇನು ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವಾರದೊಳಗೆ ಇಲ್ಲ ಅಂತ ಹೇಳಬಹುದು. ಅದರ ನಂತರದ ವಾರದ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ 25ರ ನಂತರ ಏನು ಅವಧಿ ಬರ್ತದ ಅಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಅದಕ್ಕೆ ಈಗೇನು ಈ ವಾರ ಅದ, ಈ ವಾರದ ಬಗ್ಗೆ ತಮಗ ಏನೇನು ಸಾಧ್ಯ ಕೆಲಸಗಳದಾವ ಆ ಕೆಲಸಗಳನ್ನ ತಾವು ಆದಷ್ಟು ಜಲ್ದಿ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ, ಆದರೂ ಕೂಡ ಒಂದು ಸೂಚನೆ ಇರಲಿ ಅಂತ ಹೇಳಿ ನಾನು ತಮಗ ಹೇಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಕೃಷಿ ಕೆಲಸಗಳೇನದಾವ ಅವು ಆದಷ್ಟು ಜಲ್ದಿ ತಾವು ಮಾಡಿಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಮಗ ಅನಿಸ್ತದೆ. ಆತ್ಮೀಯರೇ, ಒಂದು ಶುಭ ಸಂದರ್ಭದೊಳಗೆ ನಾವಿದ್ದೀವಿ, ಐತಿಹಾಸಿಕ ಕ್ಷಣದ ಸಂದರ್ಭದೊಳಗೆ ನಾವಿದ್ದೀವಿ. ನಮ್ಮ ದೇಶ 75 ವರ್ಷಗಳನ್ನು ಪೂರೈಸ್ತಾ ಇದೆ. ಸ್ವಾತಂತ್ರ್ಯ ಬಂದ ನಂತರ 76ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ವಿ. ಬಹಳ ಸಡಗರ ಸಂಭ್ರಮ ಉಲ್ಲಾಸಗಳಿಂದ ಈ ಸಲದ ದೇಶದ ಉತ್ಸವವನ್ನು ನಾವು ಆಚರಣೆ ಮಾಡಿದೀವಿ ಅಂಥೇಳಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಈ ಸಲದ ಸ್ವಾತಂತ್ರ್ಯೋತ್ಸವದ ವಿಶೇಷತೆ ಅದ್ಭುತವಾದಂತಹದ್ದು. ಯಾಕಂತಂದ್ರೆ ನಮ್ಮ ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗ ಅಂದ್ರೆ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಾಡಬೇಕು, ರಾರಾಜಿಸಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು 3 ದಿನಗಳ ಉತ್ಸವ ಏನು ನಿರ್ದೇಶನ ನೀಡಿತು. 3 ದಿವಸಗಳ ಉತ್ಸವಕ್ಕಾಗಿ 13ನೇ ತಾರೀಕು, 14ನೇ ತಾರೀಕು ಮತ್ತು 15ನೇ ತಾರೀಕು ಈ 3 ದಿನಗಳಂದು ತ್ರಿವರ್ಣ ಧ್ವಜ ನಮ್ಮ ಮನೆಗಳ ಮೇಲೆ ಅರಳಲಿ ಅನ್ನುವಂತಹ ಒಂದು ನಿರ್ದೇಶನ ಏನಿತ್ತು ಕೇಂದ್ರ ಸರ್ಕಾರದ್ದು. ಅದೇ ರೀತಿಯಾಗಿ ಬಹುತೇಕ ನಮ್ಮ ಎಲ್ಲಾ ನಾಗರಿಕರು, ಎಲ್ಲಾ ಪ್ರಜೆಗಳು ಈ ಉತ್ಸವದೊಳಗೆ ಪಾಲ್ಗೊಂಡು ದೇಶಭಕ್ತಿಯನ್ನ, ದೇಶ ಪ್ರೇಮವನ್ನ ಮೆರೆದಿದ್ದು ಬಹಳ ಅನಿರ್ವಚನೀಯ ಆನಂದ ಕೊಡುವಂತಹ ಒಂದು ಘಟನೆ ಅಂತ ಹೇಳಿ ಹೇಳಬಹುದು. ಒಂದು ಐತಿಹಾಸಿಕ ಘಟನೆನೆ ಅಂತ ಹೇಳಿ ಹೇಳಬಹುದು. ಯಾವಾಗ ವೈಯಕ್ತಿಕವಾಗಿ ನಾವು ದೇಶದ ಜೊತೆಗೆ ಅದರ ಪ್ರಗತಿಯ ಬಗ್ಗೆ ಕನಸು ಕಾಣ್ಕೋತಾ ನಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತೀವಲ್ಲ ಆ ಸಮಯದೊಳಗೆ ದೇಶದ ಬಗ್ಗೆ ಭಕ್ತಿ ಗೌರವಗಳು ಇಮ್ಮಡಿ ಆಗ್ತಾವ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಅದೇ ಒಂದು ಭಾವವನ್ನ ನಮ್ಮ ಎಲ್ಲ ನಾಗರಿಕರು, ಎಲ್ಲ ಪ್ರಜೆಗಳು ತೋರಿಸಿದ್ದು ಅಬಾಲ ವೃದ್ಧರಾದಿಯಾಗಿ ಪುಟ್ಟ ಮಗುವಿನಿಂದ ಹಿಡ್ಕೊಂಡು ಹಿರಿಯರವರೆಗೂ ಎಲ್ಲರೂ ಈ ಸಲದ ಸ್ವಾತಂತ್ರ್ಯೋತ್ಸವದೊಳಗೆ ಭಾಗವಹಿಸಿ ದೇಶ ಪ್ರೇಮವನ್ನ ಮೆರೆದದ್ದು 76ನೇ ಸ್ವಾತಂತ್ರ್ಯೋತ್ಸವಕ್ಕೆ ವಿಶೇಷ ಮೆರುಗನ್ನ ತಂದಿತ್ತು ಅಂತಾನೆ ಹೇಳಬಹುದು. ಆತ್ಮೀಯರೇ, ದೇಶ ಸೇವೆ ಮಾಡುವುದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳಾದವ. ರೈತರಾಗಿ ನಾವು ಈ ನಿಟ್ಟಿನೊಳಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ತಂತ್ರಜ್ಞಾನ ಬಹಳ ಮುಂದೋಗ್ಯದ, ಅದು ತಮಗೆಲ್ಲ ಗೊತ್ತಿರುವಂತಹದ್ದು. ಡಿಜಿಟಲ್ ಯುಗದೊಳಗೆ ಎಲ್ಲ ನಾವು ಕೂತಲ್ಲೇ ಕೃಷಿಯನ್ನ ಮಾಡುವಂತಹ ಉಪಕರಣಗಳು ಇವತ್ತಿನ ದಿವಸ ಬಂದಾವ. ಆ ಅವಕಾಶಗಳು ಇವತ್ತಿನ ದಿವಸ ನಮ್ಮ ಮುಂದೆ ಅದಾವ. ಅವು ಕಂಪ್ಯೂಟರ್ಗಳ ಮೂಲಕ ನಾವು ಕೆಲಸ ಮಾಡಬಹುದು, ಮೊಬೈಲ್ ಮೂಲಕ ಕೆಲಸ ಮಾಡಬಹುದು, ಮೊಬೈಲ್ ಆಪ್ಗಳ ಮೂಲಕ ನಾವು ಕಾರ್ಯವನ್ನ ಮಾಡಬಹುದು. ಇವನ್ನೆಲ್ಲ ನಿಯಂತ್ರಣ ಮಾಡುವುದಕ್ಕೆ ಮೇಲೆ 3ನೇ ಕಣ್ಣದ ಅದು ಉಪಗ್ರಹ. ಆ ಉಪಗ್ರಹಗಳ ಮೂಲಕ ಅದರ ಸಹಾಯವನ್ನು ನಾವು ತಗೊಂಡು ನಮ್ಮ ಹೊಲವನ್ನು ನಾವು ಅಬ್ಸರ್ವ್ ಮಾಡಬಹುದು, ನಮ್ಮ ಕೃಷಿಯನ್ನ ನಾವು ಉನ್ನತೀಕರಣದತ್ತ ಒಯ್ಯಬಹುದು. ಇಂತಹ ಯೋಜನೆಯನ್ನ ನಮ್ಮ ತಜ್ಞರು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಹೊಸ ಕಲ್ಪನೆ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಏನಂತಂದ್ರೆ ನಿಖರ ಕೃಷಿ ಅನ್ನುವಂತಹ ಹೆಸರನ್ನ ಅದಕ್ಕೆ ಕೊಟ್ಟಿದ್ದಾರೆ. ಇಂಗ್ಲಿಷ್ನೊಳಗೆ ಇದನ್ನ ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳಿ ಕರೀತಾರೆ. ನಿಖರ ಕೃಷಿ ಅಂತಂದ್ರೆ ತಮಗೆ ಒಂದ್ ಸ್ವಲ್ಪ ಊಹೆ ಮಾಡಿಕೊಂಡ್ರೆ ಲೆಕ್ಕ ಸಿಗ್ತದೆ. ಅಂದ್ರೆ ನಾವು ಅಂದಾಜು ಕೃಷಿ ಪದ್ಧತಿಯನ್ನ ಬಿಟ್ಟು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳೇನದಾವ, ಅದು ನೀರಿರಬಹುದು, ರಸಗೊಬ್ಬರ ಇರಬಹುದು, ಪೋಷಕಾಂಶಗಳಿರಬಹುದು, ನಮ್ಮ ಶ್ರಮ ಇರಬಹುದು, ನಮ್ಮ ಸಮಯ ಇರಬಹುದು, ನಮ್ಮ ಕೌಶಲ್ಯಗಳಿರಬಹುದು, ಇವುಗಳನ್ನ ಸೂಕ್ತವಾದಂತಹ ಒಂದು ರೀತಿಯೊಳಗೆ ಎಲ್ಲ ಬಳಸಿ ಉತ್ಪನ್ನವನ್ನ ತೆಗೆಯೋದಕ್ಕೆ, ಅದು ಇವನ್ನೆಲ್ಲ ಸರಿಯಾಗಿ ನಾವು ಬಳಸಿದ್ರೆ ಉತ್ಪನ್ನ ಹೆಚ್ಚಿಗೆ ಬರ್ತದ, ಲಾಭ ಹೆಚ್ಚಿಗೆ ಆಗ್ತದ ಅನ್ನುವಂತಹ ಒಂದು ಕಲ್ಪನೆಯನ್ನ ನಮ್ಮ ತಜ್ಞರು ಕೊಡ್ತಾ ಇದ್ದಾರೆ. ಅದು ಕಲ್ಪನೆ ಅಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ಪ್ರಯೋಗಕ್ಕೆ ಒಳಗಾಗಿ ಅನೇಕ ರೈತರು ನಿಖರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅದರ ಮೂಲಕ ಹೆಚ್ಚಿನ ಲಾಭವನ್ನ ಅವರು ಪಡೀತಾ ಇದ್ದಾರೆ. ಅಂದ್ರೆ ತಂತ್ರಜ್ಞಾನವನ್ನ ನಾವು ಇಲ್ಲಿ ಮುಖ್ಯವಾಗಿ ಉಪಯೋಗ ಮಾಡಿಕೊಳ್ಬೇಕು. ಉದಾಹರಣೆಗೆ ಹೇಳ್ತೀನಿ, ನೀವು ನೀರಾವರಿ ಮಾಡ್ತಾ ಇದ್ದೀರಿ, ನೀರಾವರಿ ಹೆಂಗ್ ಮಾಡ್ತೀರಿ ಅಂತಂದ್ರೆ ನೀರನ್ನ ಬದುವಿನೊಳಗೆ ಬಿಡ್ತೀರಿ, ಎಷ್ಟು ಪ್ರಮಾಣ ಬಿಡ್ತೀರಿ ಅನ್ನುವಂಥದ್ದಕ್ಕೆ ಲೆಕ್ಕ ಇರುವುದಿಲ್ಲ. ಅದಕ್ಕೆ ಬಹುತೇಕ ಜನರು ಮೀಟರ್ ಅಂತೂ ಹಚ್ಚಂಗಿಲ್ಲ, ಅಂದ್ರೆ ಮೀಟರ್ ಪ್ರಕಾರ ನಾವು ನೀರಂತೂ ಬಿಡಂಗಿಲ್ಲ, ಅಥವಾ ಯಾವ ಬೆಳೆಗೆ ಎಷ್ಟು ನೀರು ಬಿಡಬೇಕು ಅನ್ನುವಂಥ ಲೆಕ್ಕ ಕೂಡ ನಮ್ಮಲ್ಲಿ ಇರಂಗಿಲ್ಲ. ಅಂದಾಜು ನಾವು ನೀರಾವರಿ ಮಾಡ್ತಾ ಇದ್ದೀವಿ. ಹಿಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ಎಲ್ಲಿ 1 ಲೀಟರ್ ನೀರನ್ನು ನಾವು ಖರ್ಚು ಮಾಡಬೇಕು ಅಲ್ಲಿ 10 ಲೀಟರ್ ನೀರು ನಮಗೆ ಖರ್ಚಾಗ್ತಾ ಇದೆ. ಎಲ್ಲಿ ನಮಗೆ ರಸಗೊಬ್ಬರ ಕೊಡುವಂತಹ ಒಂದು ಸಮಯದೊಳಗೆ ಒಂದು ಕೆಜಿ ರಸಗೊಬ್ಬರ ಕೊಡಬೇಕು, ಅಲ್ಲಿ ನಾವು 10 ಕೆಜಿ ರಸಗೊಬ್ಬರವನ್ನ ಕೊಡ್ತಾ ಇದ್ದೀವಿ. ಯಾವ ಕೆಲಸಕ್ಕೆ ನಾವು 10 ನಿಮಿಷದೊಳಗೆ ಮಾಡಿ ಮುಗಿಸಬಹುದು ಅದಕ್ಕೆ ನಾವು ನಮ್ಮ 1 ತಾಸನ್ನ ಕೊಡ್ತಾ ಇದ್ದೀವಿ. ಹಿಂಗ ಆಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರ ನಮ್ಮಲ್ಲಿರುವಂತಹ ಏನು ಸಂಪನ್ಮೂಲದ ಸಂಪೂರ್ಣವಾಗಿ ಪೋಲಾಗಿ ಹೋಗ್ತದೆ. ಪೋಲಾಗಿ ಹೋಗುವುದು ಅಷ್ಟೇ ಅಲ್ಲ, ಅದರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಈಗ ನೀವು ಹೆಚ್ಚಿಗೆ ನೀರನ್ನ ಉಪಯೋಗ ಮಾಡಿದ್ರಿ ಅಂತಂದ್ರೆ ಏನಾಗ್ತದ, ಅಲ್ಲಿ ಜಮೀನಿನೊಳಗ ನೀರು ನಿಂತು ಬಸದು ಹೋಗಲಾರದೆ ಬೆಳೆಗಳಿಗೆ ಉಸಿರಾಡುವುದಕ್ಕೆ ತೊಂದರೆ ಆಗ್ತದೆ, ಬೆಳೆಯ ಉತ್ಪನ್ನ ಕುಂಠಿತ ಆಗ್ತದೆ, ಸವಳು ಜವಳಿನ ಸಮಸ್ಯೆ ಬರ್ತದೆ, ಮುಂದ ಅಲ್ಲಿ ಬೆಳೆಯಲಾರದಂತಹ ಪರಿಸ್ಥಿತಿ ಉದ್ಭವ ಆಗ್ತದೆ. ಇದನ್ನ ನಾವು ಅನೇಕ ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಕಾಣ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. 1000 ಎಕರೆಯಷ್ಟು ಇವತ್ತು ಮಣ್ಣು ಜವಳಾಗಿದೆ, ಸವಳಾಗಿದೆ, ಮುಂದಿನ ದಿನಗಳಲ್ಲಿ ಅದು ಯಾವುದೇ ಕೆಲಸಕ್ಕೆ ಬರಲಾರದಂತಹ ನಿರ್ಜೀವ ಮಣ್ಣಾಗಿ ಪರಿವರ್ತನೆ ಆಗುವುದನ್ನ ಯಾರು ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ನಾವು ನೀರಾವರಿಯನ್ನ ಸರಿಯಾಗಿ ಬಳಸದೇ ಇದ್ರೆ, ಎಷ್ಟು ಪ್ರಮಾಣದ ನೀರನ್ನ ಬಳಸಬೇಕು ಅದನ್ನ ನಾವು ಲೆಕ್ಕ ಹಾಕಿ ಮಾಡದೇ ಇದ್ರೆ ಸಮಸ್ಯೆಗಳು ಉದ್ಭವ ಆಗುವುದಂತೂ ಗ್ಯಾರಂಟಿ. ಇಂತಹ ಸಮಸ್ಯೆ ಉದ್ಭವ ಆದಾಗ ಮಣ್ಣಿನ ಆರೋಗ್ಯವನ್ನ ಮರಳಿ ಪಡಿತೀವಿ ಅಂತಂದ್ರೆ ಅದು ಕಷ್ಟ ಸಾಧ್ಯವಾದಂತಹ ಮಾತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ನಿಖರ ಕೃಷಿ ಒಂದ್ ವೇಳೆ ನಾವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತಂದ್ರೆ ನಮ್ಮ ಭೂಮಿ ಒಳಗ ಅಥವಾ ಮಣ್ಣಿನೊಳಗ ತೇವಾಂಶ ಎಷ್ಟದ ಅನ್ನುವಂತಹ ಲೆಕ್ಕ ನಮಗೆ ಸಿಗ್ತದೆ. ಅದಕ್ಕೆ ನಾವು ಎಷ್ಟು ನೀರನ್ನ ಬಿಡಬೇಕು ಅನ್ನುವಂತಹ ಲೆಕ್ಕ ಕೂಡ ನಮಗೆ ಸಿಗ್ತದೆ. ಅಂದ್ರೆ ಎಷ್ಟು ನೀರು ಬೇಕು ಅಷ್ಟೇ ನೀರನ್ನ ನಾವು ಅಲ್ಲಿ ಉಣಿಸಬೇಕು, ಮತ್ತ ಯಾವ ಬೆಳೆಗೆ ಎಷ್ಟು ಪ್ರಮಾಣದ ನೀರು ಬೇಕು ಅಷ್ಟೇ ಪ್ರಮಾಣದ ನೀರನ್ನ 1 ಮಿಲಿಲೀಟರ್ ಹೆಚ್ಚು ಅಲ್ಲ, 1 ಮಿಲಿ ಕಡಿಮೆನೂ ಅಲ್ಲ, ಇಷ್ಟು ನಿಖರವಾಗಿ ನಾವು ನೀರಾವರಿಯನ್ನ ಮಾಡೋದಕ್ಕೆ ಸಾಧ್ಯ ಅದ. ಅದೇ ಒಂದು ಲೆಕ್ಕದೊಳಗೆ ನಾವು ನೋಡೋದಾದ್ರೆ ಈ ರಸಗೊಬ್ಬರಗಳಿರ್ತಾವಲ್ಲ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಕೊಡಬೇಕು ಅಂತ ಹೇಳಿ ತಜ್ಞರು ಹೇಳ್ತಾ ಬಂದಿದ್ದಾರೆ. ಈಗ ಅದು ಇನ್ನಷ್ಟು ನಿಖರವಾಗಿದೆ, ಮಣ್ಣಿನೊಳಗ ಶೇಕಡಾವಾರು ಎಷ್ಟು ಪೋಷಕಾಂಶ ಅದ, ಉದಾಹರಣೆಗೆ ಸಾರಜನಕ ಎಷ್ಟದ, ರಂಜಕ ಎಷ್ಟದ, ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಎಷ್ಟದಾವ ಅಂತ ಹೇಳಿ ಲೆಕ್ಕ ಹಾಕೊಂಡು ಹೌದು ನಮ್ಮ ಮಣ್ಣಿನೊಳಗ 1 ಕೆಜಿಯಷ್ಟು ಸಾರಜನಕ ಇದೆ, ನಮ್ಮ ಬೆಳೆಗೆ ಬೇಕಾದಂತಹದ್ದು ಎಷ್ಟು ಅಂತಂದ್ರೆ ಇನ್ನ 500 ಗ್ರಾಂ ನಾವು ಕೊಡಬೇಕು ಅಂತಂದಾಗ ಆ 500 ಗ್ರಾಮಿನ ಲೆಕ್ಕ ನಮಗೆ ಸಿಕ್ತು ಅಂತಂದ್ರೆ ನಾವು 500 ಗ್ರಾಂ ಅಷ್ಟೇ ಆ ಬೆಳೆಗೆ ಕೊಡಬೇಕು. ಇದು ನಿಖರವಾದಂತಹ ಒಂದು ಕೃಷಿ, ಇದಕ್ಕಿಂತ ಹೆಚ್ಚು ಇಲ್ಲ, ಇದಕ್ಕಿಂತ ಕಡಿಮೆನೂ ಇಲ್ಲ. ಹಿಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ರಸಗೊಬ್ಬರದ ಮೇಲೆ ಹಾಕುವಂತಹ ಖರ್ಚು ಏನಾಗ್ತದ ಅದು ಕಡಿಮೆ ಆಗ್ತದ, ಹಿಂಗಾದಾಗ ವ್ಯರ್ಥ ಆಗುವಂತಹ ಸಾಧ್ಯತೆಗಳು ಇಲ್ಲ. ಇಲ್ಲಪ್ಪ ಅಂತಂದ್ರೆ ಏನಾಗ್ತದೆ ನಿಮಗೆ ಹೇಳ್ತೀನಿ, ಸಾರಜನಕ ನೀವು ಗೊಬ್ಬರವನ್ನ 1 ಚೀಲ ಹಾಕಿದ್ರೆ ಅಂತೇಳಿ ಅವಾಗ ಏನಾಗ್ತದ ಅಂತಂದ್ರೆ ನೆಲದೊಳಗ ವ್ಯರ್ಥ ಆಗಿ ಅಷ್ಟು ಭಾಗ ಹೋಗ್ತದ, ಆಮೇಲೆ ವಾತಾವರಣಕ್ಕೆ ಕೆಲವೊಂದಿಷ್ಟು ಭಾಗ ಬಾಷ್ಪಾಗಿ ಹೋಗಿಬಿಡ್ತದ, ನಮ್ಮ ಗಿಡಕ್ಕೆ ಸಿಗುವಂತಹದ್ದು ಕೇವಲ 10-15%, ಉಳಿದದ್ದು ಅದಕ್ಕೆ ಸಿಗ್ತದೆ. ಹೀಗಾಗಿ ಆ ರಸಗೊಬ್ಬರ ಅಥವಾ ಪೋಷಕಾಂಶ ಸೂಕ್ತವಾಗಿ ಬಳಕೆ ಆಗುವುದಿಲ್ಲ. ಯಾವಾಗ ಸರಳದ ಅಂತಂದ್ರೆ ಈಗ ನಾವು ಮೊಬೈಲ್ಗಳನ್ನ ಉಪಯೋಗ ಮಾಡಿಕೊಂಡ್ರೆ, ಉಪಕರಣಗಳನ್ನ ಉಪಯೋಗ ಮಾಡಿಕೊಂಡ್ರೆ, ಅಥವಾ ಕೃಷಿ ಒಳಗೆ ರೋಬೋಟ್ಗಳನ್ನ ಉಪಯೋಗ ಮಾಡಿಕೊಂಡ್ರೆ, ಮಷಿನರಿಯನ್ನ ಉಪಯೋಗ ಮಾಡಿಕೊಂಡ್ರೆ, ಅವೆಲ್ಲ ಮಷಿನರಿ ಏನಾಗ್ಯಾವ ಇವತ್ತಿನ ದಿವಸ ಅಂತಂದ್ರೆ ಸೆನ್ಸರ್ಗಳ ಮುಖಾಂತರ ಕೃತಕ ಬುದ್ಧಿಮತ್ತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ. ಅವು ನಿಖರವಾಗಿ ನಿಮಗೆ ಹೇಳ್ತಾವ ಅಷ್ಟು ನಾವು ಸಪ್ಲೈ ಮಾಡಿದ್ರೆ ಮುಗಿದೋಯ್ತು, ನಮ್ಮ ಕೆಲಸ ಆಗ್ತದೆ. ಅದಕ್ಕೆ ಇಲ್ಲಿ ತಂತ್ರಜ್ಞಾನ ಬಳಕೆ ಬಹಳ ಮುಖ್ಯ. ತಂತ್ರಜ್ಞಾನ ಬಳಕೆ ಮಾಡಬೇಕು ಅಂತಂದಾಗ ಅದರ ಬಗ್ಗೆ ನಾವು ಸಾಕಷ್ಟು ಶಿಕ್ಷಣವನ್ನ ಪಡ್ಕೊಂಡಿರುವುದು ಅಗತ್ಯದ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿಖರ ಕೃಷಿಯನ್ನು ಮಾಡುವಂತಹ ದಿನಗಳು ದೂರ ಇಲ್ಲ, ಅದರ ಮೇಲೆ ನಾವು ಅವಲಂಬನೆ ಆಗುವಂತಹದ್ದು. ನಮ್ಮ ನೆಲ ಹೆಚ್ಚಾಗಂಗಿಲ್ಲ, ನಮ್ಮ ಸಂಪನ್ಮೂಲಗಳು ಹೆಚ್ಚಾಗಂಗಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಬರೀ ಕಡಿಮೆ ಹಾಕೋತ ಹೋಗ್ತಾ ಹೊರತಾಗಿ ಹೆಚ್ಚಾಕೋತ ಹೋಗಂಗಿಲ್ಲ. ಈಗ ನೀರಿನ ವಿಷಯಕ್ಕೆ ಬಂದಾಗ ನೀರು ನಮಗೆ ಬೇಕಾದಾಗ ಸಿಗಂಗಿಲ್ಲ ಅನ್ನುವಂತಹ ಒಂದು ಮಾತಾದ್ರೆ, ಮಳೆ ನೀರು ನಮಗೆ ಬೇಕಾದಾಗ ಸಿಗಂಗಿಲ್ಲ, ಅದನ್ನ ಸಂಗ್ರಹ ಮಾಡಿಟ್ಟುಕೊಳ್ಬೇಕು. ಹಿಂಗಾಗಿ ಕೊರತೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಸಹಕಾರಿಯಾಗಿ ತಂತ್ರಜ್ಞಾನ ಇದೆ, ಅದನ್ನ ಬಲ್ಲವರಿಂದ ತಿಳ್ಕೊಳ್ಬೇಕು. ಅದರೊಳಗೆ ಕಷ್ಟ ಅನ್ನುವಂತಹದ್ದೇನಿಲ್ಲ, ನಮ್ಮ ಮನಸ್ಸಿನ ಒಂದು ಸ್ಥಿತಿ ಕಷ್ಟ ಅನ್ನುವಂಥದ್ದು. ಬಹಳಷ್ಟು ಜನ ಮೊದಲು ಹಂಗೆ ಅನ್ಕೊಂಡಿರ್ತೀವಿ ನಾವು, ಅದರೊಳಗೆ ಮುಂದುವರೆದಂಗ ಅದೇ ಸರಳ ಆಗಿಬಿಡ್ತದೆ. ಅದಕ್ಕೆ ಇದ್ರ ಕಡೆ ತಾವೆಲ್ಲ ಗಮನ ಕೊಡಬೇಕು. ಸಂಪನ್ಮೂಲಗಳನ್ನ ಉಳಿಸೋದ್ರಿಂದ ನಾವು ಹೆಚ್ಚಿನ ಉತ್ಪನ್ನವನ್ನ ತಗೊಳ್ಳೋದಷ್ಟೇ ಅಲ್ಲದೆ ಅನೇಕ ಸಮಸ್ಯೆಗಳಿಗೆ ನಾವು ಕಡಿವಾಣ ಹಾಕಬಹುದು. ಆತ್ಮೀಯರೆ, ನಮ್ಮಲ್ಲಿ ಏನು ಸ್ವಲ್ಪ ಮಳೆ ಕಡಿಮೆ ಆಗಿರಬಹುದು, ಆದ್ರೆ ಬೇರೆ ಕಡೆ ಮಳೆ ಬರ್ತಾ ಇದೆ. ವಿಶೇಷವಾಗಿ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದೊಳಗೆ ಕುಂಭದ್ರೋಣ ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಪರಿಣಾಮವಾಗಿ ಕೃಷ್ಣಾ ನದಿಯೊಳಗ ಮತ್ತೆ ನೀರು ತುಂಬಿ ಹರಿತಾ ಇದೆ. ಆಲ್ಮಟ್ಟಿ ಡ್ಯಾಮ್ಗೆ ಕೃಷ್ಣಾ ಕೊಳ್ಳ ಪ್ರದೇಶದಿಂದ ದಿನಾಲೂ ಸುಮಾರು 2 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಒಳಹರಿವಿನ ರೂಪದೊಳಗ ಬರ್ತದ. ಹಿಂಗಾಗಿ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದೊಳಗ ಈಗ ನೀರಿನ ಸಂಗ್ರಹ 103 ಟಿಎಂಸಿ ಅಷ್ಟು ಮುಟ್ಟದ. ಗರಿಷ್ಠ ಪ್ರಮಾಣ ಆಲಮಟ್ಟಿ ಡ್ಯಾಮಿಂದು 123 ಟಿಎಂಸಿ ಅಷ್ಟು ಸಂಗ್ರಹ ಆಗ್ತದ. ಅದರೊಳಗ ಈಗ ಸದ್ಯಕ್ಕೆ 103 ಟಿಎಂಸಿ ಅಷ್ಟು ನೀರದ. ಒಳಹರಿವು ಹೆಚ್ಚಾಗಿರುವುದರಿಂದ ಹೊರಹರಿವನ್ನ ನದಿಗೆ ಬಿಡ್ತಾ ಇದ್ದಾರೆ. ಸುಮಾರು 1.5 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮಿನಿಂದ ಹೋಗ್ತಾ ಇದೆ. ಇದು ಎಲ್ಲಿ ಹೋಗ್ತದೆ ಅಂತಂದ್ರೆ ತಮಗೆಲ್ಲ ಗೊತ್ತಿರುವಂಗ ನಾರಾಯಣಪುರದ ಬಸವಸಾಗರ ಜಲಾಶಯಕ್ಕೆ ಈ ನೀರು ಹೋಗ್ತಾ ಇದೆ. 1.5 ಲಕ್ಷ ಕ್ಯೂಸೆಕ್ಸ್ನಷ್ಟು ಅಲ್ಲಿಂದಲೂ ಕೂಡ ನೀರನ್ನ ನದಿ ಪಾತ್ರಕ್ಕೆ ಬಿಡ್ತಾ ಇದ್ದಾರೆ. ಸುಮಾರು 1 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಕೃಷ್ಣಾ ನದಿಗೆ ಬಸವಸಾಗರದಿಂದ ಹರಿದು ಹೋಗ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶಿವಕುಮಾರ್ ಅವರು ನಮ್ಮ ನದಿ ಪಾತ್ರದ ಜನರಿಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅವರು ಹೇಳುವಂತಹ ಒಂದು ಸೂಚನೆಯನ್ನ ನಾವು ಈಗ ಕೇಳೋಣ. ಕೃಷ್ಣಾ ಕೊಳದಲ್ಲಿ ಮಳೆ ಮುಂಗಾರು ಜಾಗೃತವಾಗಿದ್ದು ಸೊ ನದಿ ನೀರಿನ ಮಟ್ಟ ರೈಸ್ ಆಗ್ತಾ ಇದೆ. ಕೃಷ್ಣಾ ಕೊಳದಲ್ಲಿರತಕ್ಕಂತ ಆಲಮಟ್ಟಿ ಡ್ಯಾಮ್ ಮತ್ತು ನಾರಾಯಣಪುರದಲ್ಲಿ ಸ್ಟೋರೇಜಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೀರಿನ ಮಳೆ ನೋಡಿಕೊಂಡು ಡಿಸ್ಚಾರ್ಜಸ್ ಮಾಡೋದ್ರಿಂದ ಕೃಷ್ಣಾ ಕೊಳದಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಿರ್ತಕ್ಕಂಥ ಜನರು ಮೇಘಳ ಇದಕ್ಕೆ ಶಿಫ್ಟ್ ಆಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು ಅಂತ ಸವಿನಿಯ ಪ್ರಾರ್ಥನೆ. ನಾವೆಲ್ಲ ಮಾಹಿತಿಯನ್ನ ಯಾವತ್ತೂ ಅಪ್ಡೇಟ್ ಮಾಡ್ತಾ ಇರಬೇಕು. ಜಗತ್ತಿಗೆ ನಮ್ಮ ಕಣ್ಣು ಕಿವಿಗಳನ್ನ ತೆರೆದಿಡಬೇಕು. ನಮಗೆ ಬೇಕಾದಂತಹ ಮಾಹಿತಿಯನ್ನ ನಾವು ಪಡ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾದಂತಹದ್ದು ನಮಗೆ ಬೇಡದನ್ನ ನಾವು ಬಿಡಬೇಕು. ನಮಗೆ ಏನ್ ಬೇಕಾಗಿದೆ ಅದನ್ನ ನಾವು ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ಯಾವತ್ತು ಈಗಿನ ದಿನಗಳಲ್ಲಿ ನಾವು ಮಾಧ್ಯಮಗಳ ಜೊತೆ ಇದೆಯೋ ಅಂತಂದ್ರೆ ಈ ಎಲ್ಲಾ ವಿಷಯಗಳು ಗೊತ್ತಾಗ್ತವೆ. ಈಗೇನು ಈ ಕೃಷ್ಣಾ ನದಿಯೊಳಗೆ ನೀರು ಬರ್ತಾ ಇದೆ ಅನ್ನುವಂಥದ್ದೇನದ ಈ ವಿಚಾರದ ಬಗ್ಗೆ ಸೂಚನೆ ನೀಡಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು. ಅದೇ ರೀತಿಯಾಗಿ ನಮ್ಮ ನದಿ ಪಾತ್ರದೊಳಗೆ ಇರುವಂತಹ ಜನರು ವಿಶೇಷ ಕಾಳಜಿಯನ್ನ ವಹಿಸಬೇಕು ಮತ್ತು ಸುರಕ್ಷಿತವಾದಂತಹ ಸ್ಥಳಗಳಿಗೆ ತೆರಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಆತ್ಮೀಯರೇ, ನಾವು ಈಗ ಸ್ನೇಹಿತರು ಭೇಟಿಯಾದಾಗ ಅಥವಾ ಬಂಧುಗಳು ಭೇಟಿಯಾದಾಗ ಒಂದೇ ಮಾತನ್ನ ಹೇಳ್ತಾ ಇರ್ತೀವಿ, ಏನಪ್ಪಾ ಅಂತಂದ್ರೆ ಏ ಈ ಸಲ ಮಳೆ ಬಹಳ ಆಯ್ತ್ರಿ ಅಂತೇಳಿ. ಅದು ನಿಜ ಕೂಡ ಹೌದು. ನಮ್ಮ ದಕ್ಷಿಣ ಭಾರತದೊಳಗಂತೂ ಈ ಸಲ ಬಹಳಷ್ಟು ಮಳೆಯಾಗಿದ. ಇಡೀ ದೇಶದೊಳಗೆ ಈ ಭಾಗದೊಳಗೆ ಮಳೆಯಾದಂಥದ್ದು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣ. ಶೇಕಡ 33ರಷ್ಟು ಈ ವರ್ಷ ಮಳೆ ಆಗಿದೆ. ದೇಶದ ಉಳಿದ ಪ್ರದೇಶಗಳಲ್ಲಿ ಈಶಾನ್ಯ ಭಾರತವೊಂದನ್ನು ಬಿಟ್ಟರೆ ಉಳಿದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ. ಅದರೊಳಗೂ ನಮ್ಮ ದಕ್ಷಿಣ ಭಾರತದೊಳಗೆ ಹೆಚ್ಚಿನ ಮಳೆಯಾಗಿದ್ದು ಅದು ನಂಬರ್ 1 ಸ್ಥಾನದೊಳಗದ ಅಂತ ಹೇಳಬಹುದು. ಶೇಕಡ 33ರಷ್ಟು ಮಳೆಯಾಗಿದ್ದನ್ನು ನಾವು ಕಳೆದ ಸಂಚಿಕೆಯೊಳಗೆ ತಮಗೆ ಹೇಳಿದ್ದೀವಿ. ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಬಂದಿದ್ದೀವಿ. ಮಳೆ ಹೆಚ್ಚಾಗುವುದನ್ನು ನೋಡ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಕೃಷಿ ಹಾಳಾಗ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಯಾಕಾಗ್ತಾ ಇದೆ, ಯಾಕೆ ಮಳೆ ಆಗ್ತಾ ಇದೆ ಅನ್ನುವಂತಹ ಕಾರಣವನ್ನ ನಾವು ನಮಗಷ್ಟೇ ಕೇಳ್ಕೊಳ್ಳೋದಲ್ಲದೆ ನಮಗೆ ಯಾರು ಬಾಂಧವರಿದ್ದಾರೆ ಅವರಿಗೂ ನಾವು ಕೇಳ್ತಾ ಇದೀವಿ. ಮಳೆ ಭಾಳ ಆಗಕತ್ತದ್ರಿ, ಏನ್ ಕಾರಣ ಏನು ಅಂತೇಳಿ. ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ತಜ್ಞರು ಇದನ್ನ ಎಚ್ಚರಿಕೆ ರೂಪದೊಳಗೆ ಹೇಳ್ಕೊತಾನೆ ಬಂದಿದ್ದಾರೆ. ಜಾಗತಿಕ ತಾಪಮಾನ ಉಷ್ಣತೆ ಹೆಚ್ಚಾಗಿರುವುದರಿಂದ ಇದು ಆಗ್ತಾ ಇದೆ ಅನ್ನುವಂತಹ ಮಾತು ಈಗಾಗಲೇ ಅದು ಸಿದ್ಧ ಆಗಿದೆ. ಅದಕ್ಕೆ ಮಳೆ ಹೆಚ್ಚಾಯಿತು ಅನ್ನೋದಕ್ಕೂ ಕಾರಣ ಉಷ್ಣತೆ ಹೆಚ್ಚಾಗಿರುವುದಕ್ಕೆ, ಮಳೆ ಕಡಿಮೆ ಆಯಿತು ಅನ್ನೋದಕ್ಕೂ ಕಾರಣ ಉಷ್ಣತೆ ಹೆಚ್ಚಾಗುವುದಕ್ಕೆ, ಏನು ಪರಿಸ್ಥಿತಿಯ ವಿಕೋಪಗಳದಾವ ಅವೆಲ್ಲ ಕಾರಣ ಜಾಗತಿಕ ತಾಪಮಾನ ಹೆಚ್ಚಳ ಆಗಿದ್ದು. ಇದರ ಬಗ್ಗೆ ಅನೇಕ ಅಧ್ಯಯನಗಳು ಹಿಂದಾಗ್ಯಾವ, ಈಗನೂ ಆಗ್ತಾ ಇದ್ದಾವ ಮತ್ತು ಮುಂದಿನ ದಿನಗಳಲ್ಲೂ ಸಹಿತ ಆಗ್ತಾವ. ಇಲ್ಲಿ ಒಂದು ಅಧ್ಯಯನದ ಹವಾಮಾನ ಬದಲಾವಣೆಯಿಂದ ಉಂಟಾಗುವಂತಹ ಉಷ್ಣತೆ ಹೆಚ್ಚಳದಿಂದ ಏನಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಅಮೆರಿಕದೊಳಗೆ ಆಗ್ತಾ ಇದೆ. ಆ ಅಧ್ಯಯನ ಏನ್ ಹೇಳ್ತಾ ಇದೆ ಅಂತಂದ್ರೆ ಮನುಷ್ಯರ ಸಾವಿನ ಪ್ರಮಾಣ 6 ಪಟ್ಟು ಹೆಚ್ಚಾಗುವಂತಹ ಸಾಧ್ಯತೆ ಅದ ಅಂತೇಳಿ ಆ ಅಧ್ಯಯನ ಹೇಳ್ತಾ ಇದೆ. ಏನದ ಅಂತಂದ್ರೆ ರಾತ್ರಿ ವೇಳೆ ಹೆಚ್ಚಾಗುವಂತಹ ಉಷ್ಣತೆಯಿಂದಾಗಿ ಶಾರೀರಿಕವಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾವ. ಇದರಿಂದ ನಿದ್ರಾಹೀನತೆ ಕಾಣಬಹುದು, ದೇಹದೊಳಗಿನ ಪ್ರತಿರೋಧಕ ವ್ಯವಸ್ಥೆಗೆ ಹಾನಿಯಾಗುವಂತಹ ಸಂಭವ ಇರ್ತದೆ, ಹೃದಯದ ತೊಂದರೆಗಳು, ರಕ್ತನಾಳದ ರೋಗ, ಉರಿಯೂತ, ಅದಲ್ಲದೆ ಮಾನಸಿಕ ಆರೋಗ್ಯದ ಮೇಲೆ ಸಹಿತ ಪರಿಣಾಮ ಬೀರುತ್ತದ ಅನ್ನುವಂತಹ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಇವೆಲ್ಲದರ ಪರಿಣಾಮ ಏನಾಗ್ತದೆ ಅಂತಂದ್ರೆ ಮನುಷ್ಯನ ಆಯುಷ್ಯದ ಮೇಲೆ ಆಗ್ತದೆ. ಇದು ಸಹಜವಾದಂತಹದ್ದು. ಇಷ್ಟೆಲ್ಲ ಸಮಸ್ಯೆ ಇಟ್ಟುಕೊಂಡು ಮನುಷ್ಯನ ಆಯುಷ್ಯ ಹೆಚ್ಚಾಗುವಂತಂದ್ರೆ ಹ್ಯಾಂಗ ಆಗಾಕ ಸಾಧ್ಯದ ಅಂಥೇಳಿ ಈ ಒಂದು ಅಧ್ಯಯನ ಹೇಳ್ತಾ ಇದೆ. ಈ ವರದಿ ಇತ್ತೀಚೆಗೆ ಒಂದು ವೈಜ್ಞಾನಿಕ ಪತ್ರಿಕೆ ಇರ್ತದ ಅದರೊಳಗೆ ಪ್ರಕಟ ಆಗಿದೆ. ಅವರು ಏನ್ ಎಚ್ಚರಿಕೆ ಕೊಡ್ತಾ ಇದ್ದಾರಂತಂದ್ರೆ 2090ರ ಹೊತ್ತಿಗೆ ಪೂರ್ವ ಏಷ್ಯಾದ ಸುಮಾರು 30 ನಗರಗಳಲ್ಲಿ ರಾತ್ರಿಯ ತಾಪಮಾನ ಸುಮಾರು 20 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಬಹುದು ಅಂಥೇಳಿ. ಈಗ ರಾತ್ರಿಯ ತಾಪಮಾನ ನಮ್ಮಲ್ಲಿ ನೋಡ್ರಿ ಸಾಮಾನ್ಯವಾಗಿ ಒಂದ್ ಸರಾಸರಿ ನಾವು ನೋಡೋದಾಯ್ತಂದ್ರ 18-22 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರ್ತದ, ಕೆಲವೊಮ್ಮೆ ಅದರ ಆಸ್ಪಾಸಿನೊಳಗೆ ಇರ್ತದ ಅಂತೇಳಿ ಅನ್ಕೋಬಹುದು. ಆದ್ರೆ ಈಗೇನಾಗ್ತದ ಅಂತಂದ್ರ ಡಬಲ್ ಆಗಿಬಿಡ್ತದೆ, ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ತನಕನೂ ರಾತ್ರಿಯ ಉಷ್ಣಾಂಶ ಹೋಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಗಲಲ್ಲ, ಹಗಲಿನೊಳಗೆ ನಾವು ಇವತ್ತು 40, 42, 45 ಡಿಗ್ರಿ ಸೆಲ್ಸಿಯಸ್ ನಾವು ನೋಡ್ತಾ ಇದ್ದೀವಿ. ರಾಜಸ್ಥಾನದೊಳಗೆ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗಬಹುದು. ಆದರೆ ರಾತ್ರಿ ಉಷ್ಣಾಂಶ ಡಬಲ್ ಆಗುತ್ತದೆ ಅಂತಂದ್ರೆ ಇದು ಬಹಳ ಕಳವಳಕಾರಿಯಾದಂತಹ ಒಂದು ಸಂಗತಿ ಅನ್ನೋದು ದಯವಿಟ್ಟು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈಗ ಇಷ್ಟು ಪರಿಸ್ಥಿತಿ ಅದ, ಒಂದ್ ವೇಳೆ ನಮ್ಮಲ್ಲಿ ಮನೆಯೊಳಗೆ ಫ್ಯಾನ್ ಇರಲಿಲ್ಲ, ಎಸಿ ಇರಲಿಲ್ಲ ಅಂತಂದ್ರೆ ನಮಗೆ ಮನ್ಕೊಳ್ಳೋದು ದುಸ್ತರ ಆಗಿಬಿಡ್ತೈತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಇನ್ನೂ ಟೆಂಪರೇಚರ್ ಹೆಚ್ಚಾಯಿತು, ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ನಮ್ಮ ಶರೀರದ ಏನು ಶಕ್ತಿ ಅದಲ್ಲ ಅದು ಕುಂದಾಕ ಶುರು ಆಗಿಬಿಡ್ತದೆ. ಅಂಥ ಒಂದು ಸನ್ನಿವೇಶ ಬರಬಾರದು ಅಂತಂದ್ರೆ ಎಲ್ಲಾ ದೇಶಗಳು ಕೂಡಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಪ್ಯಾರಿಸ್ನೊಳಗೆ ಒಂದು ದೊಡ್ಡ ಮೀಟಿಂಗ್ ಮಾಡಿ ಅಲ್ಲಿ ನಮ್ಮ ಪೃಥ್ವಿಯ ಉಷ್ಣತೆ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಬಾರದು, ಅದನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನುವಂತಹ ಒಂದು ಒಪ್ಪಂದಕ್ಕೆ ಬಂದಿದ್ರು. ಒಂದ್ ವೇಳೆ ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಿ ಉಷ್ಣತೆ ಕಡಿಮೆ ಮಾಡೋದ್ರ ಕಡೆ ಗಮನ ಹರಿಸಿದೀವಿ ಅಂತಂದ್ರೆ ಮುಂದಿನ ದಿನಗಳು ಆರಾಮದಾಯಕ ಆಗಿರಬಹುದು. ಆದ್ರೆ ಒಂದ್ ವೇಳೆ ನಾವು ಇದರ ಕಡೆ ಲಕ್ಷ ಈಗ ಕೊಡಲಿಲ್ಲ ಅಂತಂದ್ರೆ ಮುಂದ ಪರಿಸ್ಥಿತಿ ಬಹಳ ಗಂಭೀರ ಇರ್ತದ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಎಚ್ಚರ ಆಗಿರಬೇಕು. ಆತ್ಮೀಯರೇ, ಇಲ್ಲಿವರೆಗೂ ಆಶ್ಲೇಷ ಮಳೆ ವಿಜೃಂಭಣೆ ಮಾಡಿತು. August 3-17 ತನಕ ಅಂದ್ರೆ ನಾಳೆ ಆಶ್ಲೇಷ ಮಳೆ ಅವಧಿ ಮುಗೀತದ, ಅದರ ನಿರ್ಗಮನ ಆಗ್ತಾ ಇದೆ. ಅದರ ಜಾಗದೊಳಗೆ ಈಗ ಮಘ ಮಳೆ ಅಥವಾ ಮಗಿ ಮಳೆ ಆಗಮನ ಆಗ್ತಾ ಇದೆ. ಆಶ್ಲೇಷ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ರು, ಹಲವು ಕಡೆ ಜಡಿ ಮಳೆ ಆಗ್ತದ ಅಂತೇಳಿ ಇತ್ತು. ರಾಜ್ಯದೊಳಗೆ ಮುಂಗಾರು ಚುರುಕಾಗುವಂಗ ಕಂಡುಬಂದರೂ ಸಹಿತ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರ್ತದ ಅಂತೇಳಿ ಹೇಳ್ತಾ ಇದ್ರು. 1 ಮತ್ತು 4ನೇ ಚರಣಗಳಲ್ಲಿ ಸಾಧಾರಣ ವೃಷ್ಟಿ ಯೋಗ ಅಂತೇಳಿ ಸೂಚನೆ ಇತ್ತು. 2 ಮತ್ತು 3ನೇ ಚರಣಗಳಲ್ಲಿ ಬಿಸಿಲು ಹೆಚ್ಚಾಗ್ತದ, ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗ್ತದ ಅನ್ನುವಂತಹ ಮಾತು ಇತ್ತು. ಆಶ್ಲೇಷ ನಕ್ಷತ್ರ ಸಾಕಷ್ಟು ಮಳೆಯನ್ನು ನಮಗೆ ಕೊಟ್ಟದ ಅನ್ನುವಂತಹ ಅನುಭವ ನಮ್ಮ ನಿಮ್ಮೆಲ್ಲರದು. ಇನ್ನ ಮಘ ಮಳೆ ಬಗ್ಗೆ ಹೇಳಬೇಕು, ಮಗಿ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅದರ ಹೆಸರೇ ಮಗಿ ಮಳೆ. ಮಗಿ ಮಳೆ ಅಂತಂದ್ರೆ ಮಗಿ ತುಂಬಿ ನೀರು ಚೆಲ್ಲುವಂತಹ ಮಳೆ ಆಗ್ತದ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಮಗಿ ಮಳೆ ಅಥವಾ ಮಘ ಮಳೆ ಅನ್ನುವಂತಹ ಒಂದು ಹೆಸರು ಬಿದ್ದದ. ಆದ್ರೆ ಈ ಸಲ ಮಘ ಮಳೆ ಅಲ್ಪವೃಷ್ಟಿ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಕಡಿಮೆ ಮಳೆ ಆಗ್ತದ, ಬಿಸಿಲಿನ ತಾಪ ಈ ಸಮಯದೊಳಗೆ ಹೆಚ್ಚಾಗ್ತದ, ಕೆಲವು ಕಡೆ ತುಂತುರು ಹನಿ ಆಗಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದ ಉತ್ತಮ ವೃಷ್ಟಿಯೋಗ ಅದ. 3 ಮತ್ತು 4ನೇ ಚರಣಗಳಲ್ಲಿ ದಕ್ಷಿಣ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಜೋರಾದ ಮಳೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕ August 17, 18, 21, 22, 23, 25, 28, 29 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು. ಇನ್ನೊಮ್ಮೆ ಗಮನಿಸಬೇಕು ದಿನಾಂಕಗಳನ್ನ, August 17, 18, 21, 22, 23, 25, 28, 29 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ August 17 ಬರುವ ಮಂಗಳವಾರ August 23 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ, ಈ ಎಲ್ಲ ಸನ್ನಿವೇಶಗಳನ್ನು ನಾವು ನೋಡಬಹುದು. ಅದರ ಜೊತೆಗೆ ಹಗುರವಾದಂತಹ ಮಳೆ ಬರಬಹುದು, ಅದು ಅಲ್ಲಲ್ಲಿ ಹಗುರವಾದಂತಹ ಮಳೆ ಬರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಮಳೆ ಅಲ್ಲ, ಅತಿ ಹಗುರ ಮಳೆಯಿಂದ ಹಗುರು ಮಳೆ ತನಕನೂ ಅಲ್ಲಲ್ಲಿ ಈ ಪ್ರಮಾಣವನ್ನು ನಾವು ನೋಡಬಹುದು ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಬಹುತೇಕ ನಮ್ಮ ಕೃಷಿಕರಿಗೆ ತಮ್ಮ ಎಲ್ಲಾ ಚಟುವಟಿಕೆಗಳನ್ನ ಮಾಡಿಕೊಂಡು ಹೋಗುವಂತಹ ಒಂದು ಸೌಲಭ್ಯ ಈ ವಾರ ದೊರಕಬಹುದು ಅನ್ನುವಂತಹ ಅನುಮಾನ ನಮ್ಮದದ. ಸಾಕಷ್ಟು ಬಿಸಿಲು ಕೂಡ ಈ ವಾರದೊಳಗೆ ನಾವು ನೋಡಬಹುದು, ಬಿಸಿಲಿನ ತಾಪ ಹೆಚ್ಚಾಗುವಂತಹದ್ದನ್ನು ಕೂಡ ನಾವು ನೋಡಬಹುದು. ಹೀಗಾಗಿ ಏನು ನೆಲ ಎಲ್ಲೆಲ್ಲಿ ಹಸಿಯದ ಅಲ್ಲಿ ಆರುವಂತಹ ಒಂದು ಹದಕ್ಕೆ ಬರುವಂತಹ ಒಂದು ಕೆಲಸ ಈ ವಾರ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ದೃಷ್ಟಿಯಿಂದ ನಮ್ಮ ರೈತರಿಗೆ ಸ್ವಲ್ಪ ಒಳ್ಳೆ ವಾರ ಅಂತ ಹೇಳಿ ಇದನ್ನ ನಾವು ಅನ್ಕೋಬಹುದು. ಇಲ್ಲಿ ನಾನು ಮಳೆ ಪ್ರಮಾಣ ಹೇಳಿದೆ, ಅತಿ ಹಗುರದಿಂದ ಹಗುರ ಮಳೆ ಅಂತೇಳಿ. ಅಂದ್ರ ಇದರ ಪ್ರಮಾಣ ಏನಪ್ಪಾ ಅಂತಂದ್ರ 0.1 ಮಿಲಿಮೀಟರ್ ಹಿಡ್ಕೊಂಡು 2.5 ಮಿಲಿಮೀಟರ್ ತನಕನು ಅತಿ ಹಗುರ ಮಳೆ ಅಂತೇಳಿ ನಾವು ಕರಿತಾ ಇದ್ದೀವಿ. 2.6 ಮಿಲಿಮೀಟರ್ ದಿಂದ 15 ಮಿಲಿಮೀಟರ್ ತನಕನು ಹಗುರ ಮಳೆ ಅಂತೇಳಿ ನಾವು ಅನ್ಕೊಳ್ಬೇಕು. ಅದಕ್ಕೆ ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ನಮ್ಮ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 18ನೇ ತಾರೀಕು 50%, ಶುಕ್ರವಾರ 19ನೇ ತಾರೀಕು 60%, ಶನಿವಾರ 20%, ರವಿವಾರ 21%, ಈ ಎರಡು ದಿವಸ 80%, ಸೋಮವಾರ 22%, ಮಂಗಳವಾರ 23%, ಈ ಎರಡು ದಿವಸ 90%. ಕಲಬುರಗಿ ಜಿಲ್ಲೆ ಒಳಗ ಒಟ್ಟು ಒಂದು ವಾರದ ಅವಧಿಯೊಳಗೆ 8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 18ನೇ ತಾರೀಕು 65%, ಶುಕ್ರವಾರ 19ನೇ ತಾರೀಕು 80%, ಶನಿವಾರ 20%, ಸೋಮವಾರ 22% ಮತ್ತು ಮಂಗಳವಾರ 23%, ಈ ಮೂರು ದಿವಸ 90%, ರವಿವಾರ 21ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ವಾರಪೂರ್ತಿ 10 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 25%, ಗುರುವಾರ 18%, ಶುಕ್ರವಾರ 19%, ಈ ಎರಡು ದಿವಸ 40%, ಶನಿವಾರ 20%, ರವಿವಾರ 21%, ಈ ಎರಡು ದಿವಸ 70%, ಸೋಮವಾರ 22ನೇ ತಾರೀಕು 90%, ಮತ್ತು ಮಂಗಳವಾರ 23ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 11.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಅಲ್ಲದೆ ಗುರುವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 19ನೇ ತಾರೀಕು 70%, ಶನಿವಾರ 20ನೇ ತಾರೀಕು 85%, ರವಿವಾರ 21ನೇ ತಾರೀಕು 80%, ಸೋಮವಾರ 22%, ಮಂಗಳವಾರ 23%, ಈ ಎರಡು ದಿವಸ 90%. ವಿಜಯಪುರ ಜಿಲ್ಲೆ ಒಳಗ ವಾರದ ಅವಧಿಯೊಳಗ 9.5 ಮಿಲಿಮೀಟರ್ನಷ್ಟು ಮಳೆ ನಾವು ಪಡೆಯಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ಗುರುವಾರ 18% ಮತ್ತು ಶುಕ್ರವಾರ 19%, ಈ ಎರಡು ದಿವಸ 50%, ಶನಿವಾರ 20ನೇ ತಾರೀಕು 75%, ರವಿವಾರ 21ನೇ ತಾರೀಕು 85%, ಸೋಮವಾರ 22%, ಮಂಗಳವಾರ 23%, ಈ ಎರಡು ದಿವಸ 90%, ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 9 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ಗುರುವಾರ 18ನೇ ತಾರೀಕು 50%, ಶುಕ್ರವಾರ 19ನೇ ತಾರೀಕು 60%, ಶನಿವಾರ 20ನೇ ತಾರೀಕು 80%, ರವಿವಾರ 21ನೇ ತಾರೀಕು 85%, ಸೋಮವಾರ 22%, ಮತ್ತು ಮಂಗಳವಾರ 23%, ಈ ಎರಡು ದಿವಸ 90%. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 13.5 ಮಿಲಿಮೀಟರ್ನಷ್ಟು ಮಳೆ ನಾವು ಅಂದಾಜು ಮಾಡಬಹುದು. ಇನ್ನು ಬಳ್ಳಾರಿ ಜಿಲ್ಲೆ ಒಳಗ 17ನೇ ತಾರೀಕು ಬುಧವಾರ ಮಳೆಯ ಸಾಧ್ಯತೆಗಳು 20%, ಗುರುವಾರ 18ನೇ ತಾರೀಕು 25%, ಶುಕ್ರವಾರ 19ನೇ ತಾರೀಕು 30%, ಶನಿವಾರ 20ನೇ ತಾರೀಕು 50%, ರವಿವಾರ 21ನೇ ತಾರೀಕು 75%, ಸೋಮವಾರ 22%, ಮತ್ತು ಮಂಗಳವಾರ 23%, ಈ ಎರಡು ದಿವಸ 85%. ಬಳ್ಳಾರಿ ಜಿಲ್ಲೆ ಒಳಗ ಸುಮಾರು 5 ಮಿಲಿಮೀಟರ್ನಷ್ಟು ಮಳೆಯನ್ನ ಒಂದು ವಾರದ ಅವಧಿಯೊಳಗ ಪಡೆಯಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಅಲ್ಲದೆ ಗುರುವಾರ 18ನೇ ತಾರೀಕು ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 19ನೇ ತಾರೀಕು 60%, ಶನಿವಾರ 20ನೇ ತಾರೀಕು 75%, ರವಿವಾರ 21ನೇ ತಾರೀಕು 80%, ಸೋಮವಾರ 22%, ಮತ್ತು ಮಂಗಳವಾರ 23%, ಈ ಎರಡು ದಿವಸ 90%. ಬಾಗಲಕೋಟೆ ಜಿಲ್ಲೆ ಒಳಗ ಈ ವಾರದ ಅವಧಿಯೊಳಗ ಸುಮಾರು 6.5 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 80%, ಗುರುವಾರ 18ನೇ ತಾರೀಕು 70%, ಶುಕ್ರವಾರ 19ನೇ ತಾರೀಕು 75%, ಶನಿವಾರ 20%, ಸೋಮವಾರ 22%, ಮಂಗಳವಾರ 23%, ಈ ಮೂರು ದಿವಸ 90%, ರವಿವಾರ 21ನೇ ತಾರೀಕು 85%, ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 12.5 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ನೆರೆಯ ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ಗುರುವಾರ 18ನೇ ತಾರೀಕು 60%, ಶುಕ್ರವಾರ 19ನೇ ತಾರೀಕು 80%, ಶನಿವಾರ 20%, ಸೋಮವಾರ 22%, ಮತ್ತು ಮಂಗಳವಾರ 23%, ಈ ಮೂರು ದಿವಸ 90%, ಮತ್ತು ರವಿವಾರ 21ನೇ ತಾರೀಕು 85% ಅನ್ನುವಂತಹ ಸೂಚನೆಯಾದ ಜೈರಾಬಾದ್ ತಾಲೂಕೊಳಗ ಒಂದು ವಾರದ ಅವಧಿಯೊಳಗ 10 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಇದು ಸ್ಥೂಲವಾಗಿ ಮಳೆಯ ಸಾಧ್ಯತೆಗಳು ಆಯಿತು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಈ ವಾರ ಸ್ವಲ್ಪ ನಮಗೆ ಸಮಾಧಾನ ಕೊಡುವಂತಹ ವಾರ ಆಗಬಹುದು ಅನ್ನುವಂತಹ ಸೂಚನೆ ಅದ. ಅದಕ್ಕೆ ರೈತ ಬಾಂಧವರು ತಾವೇನೇನು ಕೆಲಸಗಳನ್ನು ಹಮ್ಮಿಕೊಂಡಿರಿ ಈ ವಾರ ಮಾಡಿಕೊಂಡು ಕಳೆಯಕಾಗಬಹುದು. ವಿಶೇಷವಾಗಿ ಕಳೆ ಕಸ ತೆಗೆಯುವಂತಹದ್ದೇನದ ಅದು ತಮಗೆ ಬಹಳ ಸವಾಲಿನ ಒಂದು ಕೆಲಸ. ಈ ಕೆಲಸವನ್ನ ಸಾಧ್ಯ ಆದಷ್ಟು ಕೈಯಿಂದ ಕಳೆ ತೆಗೆಯುವಂತಹ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕೆ ಮಷೀನ್ಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಳ್ಬಹುದು. ಎಲ್ಲೆಲ್ಲಿ ನಿಮಗೆ ಮಷೀನ್ ಉಪಯೋಗ ಮಾಡಿಕೊಳ್ಳಕಾಗಂಗಿಲ್ಲ, ಬಹಳ ಕಷ್ಟದ ಕಳೆ ಕಸ ತೆಗೆಯುದು ಅನ್ನುವಂತಹ ಸಂದರ್ಭ ಇದ್ದಾಗ ಅವಾಗ ಮಾತ್ರ, ಯಾವಾಗ ಅನಿವಾರ್ಯ ಆಗ್ತದ ಅವಾಗ ಮಾತ್ರ ತಾವು ಕಳೆನಾಶಕಗಳನ್ನ ಬಳಸ್ರಿ ಅಂತೇಳಿ, ಅದು ಕೊನೆಯ ಅಸ್ತ್ರವಾಗಿ ನಾವು ಬಳಸಬೇಕು. ಅದಕ್ಕೆ ಈ ಕಳೆನಾಶಕಗಳ ಬಗ್ಗೆ ನಾವು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ಕಳೆನಾಶಕಗಳು ಬೆಳೆಗಳ ಮೇಲೆ ಕೂಡ ಪರಿಣಾಮವನ್ನು ಬೀರ್ತಾವ, ಕೆಲವೊಂದು ಸಂದರ್ಭದೊಳಗ ಮಣ್ಣಿನ ರಚನೆಯ ಮೇಲೆ ಕೂಡ ಪರಿಣಾಮ ಬೀರ್ತಾವ. ಅದರ ಜೊತೆಗೆ ಏನು ಕಳೆ ಕಸಗಳ ಮೇಲೆ ಏನು ಈ ಔಷಧ ಇರ್ತದ ಅದು ದಯವಿಟ್ಟು ತಾವು ಬಹಳಷ್ಟು ಸೂಕ್ಷ್ಮವಾಗಿ ಅದನ್ನ ವಿಲೇವಾರಿ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಯಾಕಂತಂದ್ರೆ ಅದು ಜಾನುವಾರುಗಳ ಮೇಲೆ, ಸಣ್ಣ ಮಕ್ಕಳ ಮೇಲೆ ಗೊತ್ತಾಗಲಾರದಂಗೆ ನಮಗೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರ್ತಾವ. ಯಾಕಂತಂದ್ರೆ ದನಕರುಗಳು ಮೇಯುವಂತಹ ಒಂದು ಪರಿಸ್ಥಿತಿ ಇರ್ತದೆ. ಅದಕ್ಕೆ ಈ ಇಂಥ ಒಂದು ವಿಷಯುಕ್ತವಾದಂತಹ ಮೇವನ್ನ ದಯವಿಟ್ಟು ಅವುಗಳಿಂದ ದೂರ ಇಡೋದ್ರ ಕಡೆ ಗಮನ ಕೊಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಇನ್ನ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವು ಆಪ್ಗಳನ್ನ ಏನು ನಾವು ಹೇಳ್ತಾ ಇದ್ದೀವಿ, ಮೇಘದೂತ, ದಾಮಿನಿ, ಇಂತಹ ಆಪ್ಗಳನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಅದರ ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾವು ನೀವೆಲ್ಲರೂ ಕೂಡಿ ದೇಶ ಕಟ್ಟುವಂತಹ ಕಾರ್ಯದೊಳಗೆ ಮಗ್ನರಾಗೋಣ ಅಂತೇಳಿ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮೇಘ ಸಂದೇಶ ಸರಣಿ ಪ್ರಸಾರವಾಯಿತು. ಈಗ ಕೇಳಿ ತಿಕೋಟ ಗ್ರಾಮದ ಗೌರವ ಮಾತರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. ಅಲ್ಲ ನಾನು ನಿನ್ನ ಮ್ಯಾಲೆ ಎರಡಿಲ್ಲ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸುಳು ಮೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸುಳು ಮೈ ಜಳಕ ಮಾಡಿದ ಬರವಣ ಕೊಳ್ಳ ಮ್ಯಾಲಿ ಬರವಣ ಕೊಳ್ಳ ಸಾಲ ಪಟ್ಟಣದ ಸವದತ್ತೆ